ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800010011. ಸಂಕಷ್ಟದ ಸಮಯದಲ್ಲಿ ಸಂವೇದನಾಶೀಲ ಕೇಂದ್ರ ಸರ್ಕಾರ ಕಾರ್ಮಿಕರೊಂದಿಗೆ ನಿಂತಿದೆ. ಕೋವಿಡ್ 19 ನಿಂದ ಸಾವನ್ನಪ್ಪಿದ ವಿಮೆದಾರರ ಅವಲಂಬಿತರಿಗೂ ಇಎಸ್ಐಸಿ ಆರ್ಥಿಕ ನೆರವನ್ನು ನೀಡುತ್ತದೆ. ಇಎಸ್ಐಸಿ ಕೋವಿಡ್ 19 ಪರಿಹಾರ ಯೋಜನೆ ಅಡಿಯಲ್ಲಿ ಮೃತ ವಿಮಾದಾರರ ಸರಾಸರಿ ವೇತನದ ಶೇಕಡ 90% ದರದಲ್ಲಿ ಅವರ ಅವಲಂಬಿತರಿಗೆ ಮಾಸಿಕ ಪಾವತಿ ಮಾಡಲಾಗುತ್ತದೆ. ಅಲ್ಲದೆ ಮೃತ ಕಾರ್ಮಿಕರ ಪತಿ ಅಥವಾ ಪತ್ನಿ ಕೂಡ ವೈದ್ಯಕೀಯ ಆರೈಕೆಗೆ ಅರ್ಹರಾಗಿರುತ್ತಾರೆ. ಹೆಚ್ಚಿನ ವಿವರಗಳಿಗಾಗಿ ಶಾಖಾ ಕಚೇರಿಗೆ ಅಥವಾ www.esic.nic.in ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ಸಂಖ್ಯೆ 1800011225 ಕರೆ ಮಾಡಿ. ಜನಪದ ಸಂಗೀತದಲ್ಲಿ ಕೇಳುತ್ತೀರಿ ಏಕತಾರಿ ಪದ, ಕುಂದಗೋಳ ತಾಲೂಕಿನ ಗುಡುಗೇರಿಯ ಬಸಣ್ಣ ಶಿವಬಸಪ್ಪ ಮುಡುಗುಂದ ಅವರಿಂದ. ಗುರು ಬೇಕಾದರೆ ತನು ಮನ ಧನವನು ಈ ಮೂರ ಗುರವಿಗೆ ಕೊಟಕೋ ಸಿಗುತ್ತದ ಅಮೃತದ ಗುಟಕೋ ಸಿಗುತ್ತದ ಅಮೃತದ ಗುಟಕೋ ಗುರು ಬೇಕಾದರೆ ತನು ಮನ ಧನವನು ಈ ಮೂರ ಗುರವಿಗೆ ಕೊಟಕೋ ನಿನಗ ಸಿಗುತ್ತದ ಅಮೃತದ ಗುಟಕೋ ಸೇವಾ ಮಾಡಿದರೆ ಮೇವ ಸಿಗತದ ಸೇವಾ ಮಾಡಿದರೆ ಮೇವ ಸಿಗತದ ಸಜ್ಜ ಮಧ್ಯಾಹ್ನದ ಊಟಕೋ ಸಜ್ಜ ಮಧ್ಯಾಹ್ನದ ಊಟಕೋ ಅಷ್ಟವರಣ ಇಷ್ಟಾತ ತಿರಲಾಕ ಅಷ್ಟವರಣ ಇಷ್ಟಾತ ತಿರಲಾಕ ಅಷ್ಟವರಣ ಇಷ್ಟಾತ ತಿರಲಾಕ ಜ್ಞಾನದ ಶಲ್ಯ ಸುತಕೋ ಜ್ಞಾನದ ಶಲ್ಯ ಸುತಕೋ ಗುರು ಬೇಕಾದರೆ ತನು ಮನ ಧನವನು ಈ ಮೂರ ಗುರವಿಗೆ ಕೊಟಕೋ ನಿನಗ ಸಿಗತದ ಅಮೃತದ ಗುಟಕೋ ಓ ನಮ ಶಿವಾಯ ಸಿಗ್ರದಿ ಜಾಗ್ರದಿ ಓ ನಮ ಶಿವಾಯ ಸಿಗ್ರದಿ ಜಾಗ್ರದಿ ಮಂತ್ರವ ನುಡಿ ಪಟ ಪಟಕೋ ಮಂತ್ರವ ನುಡಿ ನೀನು ಪಟ ಪಟಕೋ ಭವದಾಟಲಾಕ ಭವ ಶುದ್ಧಿರಬೇಕು ಭವದಾಟಲಾಕ ಭವ ಶುದ್ಧಿರಬೇಕು ಭಕ್ತಿ ಸಂಗಡ ಕಟಕೋ ಭಕ್ತಿ ಸಂಗಡ ಕಟಕೋ ಗುರು ಬೇಕಾದರೆ ತನು ಮನ ಧನವನು ಈ ಮೂರ ಗುರವಿಗೆ ಕೊಟಕೋ ನಿನಗ ಸಿಗುತ್ತದ ಅಮೃತದ ಗುಟಕೋ ಸ್ಥೂಲ ಸೂಕ್ಷ್ಮ ಕಾರಣ ಇವು ಮೂರು ಹೆಂಗ ತಿಳಿಯಬೇಕ ನೆನಪಿಟಕೋ ತಿಳಿದು ಅಳಿಯ ಮ್ಯಾಲೆ ತಿಳಿದು ಅಳಿದ ಮ್ಯಾಲೆ ಅಳಿದು ಉಳಿದ ಮ್ಯಾಲೆ ಒಪ್ಪೂತಿ ಗುರವಿನ ಮಟಕೋ ಒಪ್ಪೂತಿ ಗುರವಿನ ಮಟಕೋ ಗುರು ಬೇಕಾದರೆ ತನು ಮನ ಧನವನು ಈ ಮೂರ ಗುರವಿಗೆ ಕೊಟಕೋ ಸಿಗುತ್ತದ ಅಮೃತದ ಗುಟಕೋ ಗುರುಮನಿ ದಾರಿ ಗುಪ್ತದಾಗೈತಿ ಗುರುಮನಿ ದಾರಿ ಗುಪ್ತದಾಗೈತಿ ತಿಳಿಯಂದಿ ತಟ ತಟಕೋ ತಿಳಿಯಂದಿ ತಟ ತಟಕೋ ಅಲ್ಲ ಖುಷಿಯಲ್ಲ ಕೊಳ್ಳೋರ ಹುಸೇನ ಹೇಳ್ಯಾನ ಖುಷಿಯಲ್ಲ ಕೊಳ್ಳೋರ ಹುಸೇನ ಹೇಳ್ಯಾನ ಹಸನಾಗಿ ನೀ ಕೂದಿ ಬಿಟಕೋ ಹಸನಾಗಿ ನೀ ಕೂದಿ ಬಿಟಕೋ ಗುರುಬೇಕಾದರೆ ಗುರುಬೇಕಾದರೆ ತನುಮಾನ ಧನವನು ಈ ಮೂರು ಗುರವಿಗೆ ಕೊಟಕೋ ಸಿಗ್ತದ ಅಮೃತದ ಗುತಕೋ ಸಿಗ್ತದ ಅಮೃತದ ಗುತಕೋ ಸೇವಾ ಮಾಡಿ. ಏಕತಾರಿ ಪದ ಕೇಳುತ್ತಿರುವಿರಿ. ಬಿಡತೇನಿ ದೇಹವ